ಈ ಕ್ಷಣಕ್ಕಾಗಿ ಕಾಯ್ತಾ ಇರ್ತಾರೆ. ಕಾವೇರಿ ನದಿ ಕೊಡಗಿನ ಜನತೆಗೆ ಪವಿತ್ರವಾದದ್ದೇ, ಹಾಗೆ ನಮ್ಮ ರಾಜ್ಯ ಹಾಗೂ ಇತರೆ ರಾಜ್ಯಗಳನ್ನು ಬೆಸೆದು ಅನೇಕರನ್ನ ಪುನೀತರಾಗಿ ಮಾಡಿದೆ. ವಿಶೇಷವಾಗಿ ಲಕ್ಷಾಂತರ ರೈತರ ಬದುಕನ್ನು ಹಸನು ಮಾಡಿರುವ ಕಾವೇರಿ ಕುರಿತಂತೆ ಅನೇಕ ಸಂಗತಿಗಳನ್ನು ಪ್ರಸ್ತಾಪ ಮಾಡಬಹುದು. ಕೊಡಗಿನಲ್ಲಿ ಹುಟ್ಟಿ ಅನೇಕ ಜಿಲ್ಲೆಗಳಲ್ಲಿ ಹಾದು ಹೋಗಿರುವ ಕಾವೇರಿಯ ಕುರಿತು ಅನೇಕ ಸಂಗತಿಗಳನ್ನು ಪ್ರಸ್ತಾಪ ಮಾಡಬಹುದು. ಈ ಕಾರ್ಯಕ್ರಮದಲ್ಲಿ ಕಾವೇರಿ ಕುರಿತಂತೆ ಕೆಲವು ವಿಚಾರಗಳು ಬಿತ್ತರವಾಗ್ತದವೆ. ಈ ಸಾರಿಯ ತೀರ್ಥೋದ್ಭವವು ಬರುವ 17 ತಾರೀಖು ರಾತ್ರಿ 7:21 ಘಟಿಸಲಿದೆ. ಕೊಡಗು ಕಾವೇರಿ ತಾಯಿ ತವರು ಮನೆ. ಸಂವತ್ಸರಕ್ಕೊಮ್ಮೆ ಅಕ್ಟೋಬರ್ ತಿಂಗಳಲ್ಲಿ 16 ಅಥವಾ 17 ಕೂಡಿ ಬರುವ ತುಲಾ ಸಂಕ್ರಮಣದಂದು ಕಾವೇರಿ ಜಾತ್ರೆ ನಡೆಯುತ್ತೆ. ಕಾವೇರಿ ಜಾತ್ರೆ ಕೊಡಗಿಗೆಲ್ಲ ಸಂತಸದ ಸಂಭ್ರಮದ ನಾಡಹಬ್ಬ. ಕೊಡಗು ಪ್ರಕೃತಿ ಪ್ರಿಯ ಮನಮೋಹಕ ಮನೆಯೆಂದಾದರೆ ತಲಕಾವೇರಿ ಆ ಮನೆಯ ಮುಖ್ಯ ಕೊಠಡಿ ಎಂಬಂತಿದೆ. ಸಮುದ್ರ ಮಟ್ಟದಿಂದ 1,535 ಎತ್ತರದಲ್ಲಿರುವ ಈ ಪುಣ್ಯಧಾಮದ ಸುತ್ತಲೂ ಮೈವೆತ್ತು ನಿಂತಿರುವ ಬೆಟ್ಟ ಸಾಲುಗಳು, ತಂಪಾದ ನೆರಳಿಯುವ ಮರಗಳು, ಆಹ್ಲಾದಕರವಾದ ಹವೆ ಇವೆಲ್ಲವೂ ಯಾತ್ರಿಕರನ್ನ ತೃಪ್ತಿಗೊಳಿಸುವಂತಿವೆ. ತಲಕಾವೇರಿಯಿಂದ ಹೆಚ್ಚು ಕಮ್ಮಿ ಎಲ್ಲೆಡೆಗಳಲ್ಲೂ ಸುತ್ತಮುತ್ತ ಮೈಲುಗಟ್ಟಲೆ ಉದ್ದಕ್ಕೆ ಹರಡಿರುವ ವಿಶಾಲವಾದ ಭೂಪ್ರದೇಶ ಪ್ರಕೃತಿ ಸೌಂದರ್ಯ ಆಕರ್ಷಣೀಯವಾಗಿದೆ. ಸಂಸಾರದ ಗುಟ್ಟು ಚಿತ್ರಕ್ಕಾಗಿ ಆರ್ಎನ್ ಜಯಗೋಪಾಲ್ ಅವರ ರಚನೆಯನ್ನು ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಸಂಗೀತ ನೀಡಿದ್ದಾರೆ ಸಲೀಲ್ ಚೌಧರಿ. ಕಾವೇರಿ ಕಾವೇರಿ, ಎಲ್ಲಿಯೋ ನಿನ್ನ ಜನನವು, ಎಲ್ಲಿಗೋ ನಿನ್ನ ಪಯಣವು, ಎಲ್ಲಿಯೋ ನಿನ್ನ ಜನನವು, ಎಲ್ಲಿಗೋ ನಿನ್ನ ಪಯಣವು. ಕಾವೇರಿ ಕಾವೇರಿ, ಮರಳು ದಿನ್ನೆ ಎದುರಾದರು ಆ ಗಿರಿಯ ತಿರುಗಿ ಹೋಗೆಂದರು, ಆ ತಾಳಕ್ಕೆ ನೀ ಜಾರಿದರು ಭಾಗವಾಗಿ ಎರಡಾದರು, ಆ ತಾಳಕ್ಕೆ ನೀ ಜಾರಿದರು ಭಾಗವಾಗಿ ಎರಡಾದರು. ನಿಲ್ಲದಮ್ಮ ಆ ನಡೆಯೂ, ನಿಲ್ಲದಮ್ಮ ಆ ನಡೆಯೂ, ನೀ ಸೇರೋ ತನಕ ಗುರಿಯನ್ನು. ಕಾವೇರಿ ಕೇಳುಗರೆ, ಕಾವೇರಿ ಕೃಷಿಕರಿಗೆ ಕಲ್ಪವೃಕ್ಷೆ ಎಂಬುದು ತಮಗೆ ತಿಳಿದಿದೆ. ಕೃಷಿಕರ ಕಣ್ಮಣಿಯಾಗಿರುವ ಕಾವೇರಿಯು ಮುಂಗಾರಿಯ ಹಿಂಗಾರಿಯ ಬೇಸಿಗೆಯ ಬೆಳೆಗಳಿಗೆ ನೀರುಣಿಸಲು ನೆರವಾಗುತ್ತಾಳೆ. ಭತ್ತ, ಕಾಫಿ, ಅಡಿಕೆ, ತರಕಾರಿ, ಬಾಳೆ ಮುಂತಾದ ಬೆಳೆಗಳ ಉತ್ಪಾದನೆಗೆ ಸಹಕಾರಿಯಾಗುತ್ತಾಳೆ. ಜನ, ಜಾನುವಾರು, ಪ್ರಾಣಿ ಪಕ್ಷಿ, ಅಪಾರ ಸಸ್ಯ ಸಂಕುಲಕ್ಕೆ ಕಾವೇರಿಯು ಜೀವದಾತಿಯಾಗಿದ್ದಾಳೆ ಅಲ್ಲವೇ? ಮಂಜುಳಾ ಗುರುರಾಜ್, ಬದ್ರಿಪ್ರಸಾದ್, ಚೇತನ್ ಮತ್ತು ಅನೂಪ್ ಸಿಲೀನ್ ಅವರ ಧ್ವನಿಗಳಲ್ಲಿ ಕೇಳಿ ದುರ್ಗಿ ಚಿತ್ರದ ಈ ಗೀತೆ. ರಚನೆ ಹಂಸಲೇಖ. ಕಾವೇರಿ ನೀರು ಬಂತು ನಲ್ಲಿಯಲ್ಲಿ, ಜೀವಾನೆ ಬಂತು ರಾಮೇಗೌಡನೋ ಬಡೆ ಮಿಯಾನೋ ಬಂಧುಗಳಾಗ್ತೀವಿ ಜಾತಿ ಗೀತಿ ಮುಖ ನೋಡದೆ ಸ್ನೇಹಿತರಾಗ್ತೀವಿ ಒಟ್ಟಿಗೆ ಕ್ಯೂ ನಿಲ್ದಿದ್ದು ನೀರಿಗೆ ನಿಲ್ತೀವಿ ಬಿಂದಿಗೆ ಇಟ್ಕೊಂಡು ನೈಟಲ್ಲ ಬೀದಿ ಕಾಯ್ತೀವಿ ಕಾವೇರಿ ನೀರು ಬಂತು ನಲ್ಲಿಯಲ್ಲಿ ಜೀವಾನ ಬಂತು ಕಾಲವಿಯಲ್ಲಿ ಕಾವೇರಿ ನೀರು ಬಂತು ನಲ್ಲಿಯಲ್ಲಿ ಜೀವಾನ ಬಂತು ಕಾಲವಿಯಲ್ಲಿ ಕೊಡಗಿನ ತಾಯಿಗೆ ವೆಲ್ಕಮ್ ಶಬಾಶ್ ಕೊಳಗೇರಿ ಕರುಳ ಕಥೆಯ ಕಾಳಿದಾಸನೇನು ಬಲ್ಲ ಕಾಳಿದಾಸನೇನು ಬಲ್ಲ ಕಷ್ಟ ನಷ್ಟ ನೋವು ಎಲ್ಲ ಕೋಟಿ ಇಟ್ಟೋನೇನು ಬಲ್ಲ ಕೋಟಿ ಇಟ್ಟೋನೇನು ಬಲ್ಲ ಹಸಿದೋನೆ ಹಸಿವು ಬಲ್ಲ ದುಡಿದೋನೆ ಬೆವರು ಬಲ್ಲ ಉಟುಕು ನೀರ ನೆನೆಯಬಲ್ಲ ಕಾವೇರಿ ನೀರು ಬಂತು ನಲ್ಲಿಯಲ್ಲಿ ಜೀವಾನೆ ಬಂತು ಕಾಲೋನಿಯಲ್ಲಿ ಕಾವೇರಿ ನೀರು ಬಂತು ನಲ್ಲಿಯಲ್ಲಿ ಜೀವಾನೆ ಬಂತು ಕಾಲೋನಿಯಲ್ಲಿ ಕೊಡಗಿನ ತಾಯಿಗೆ ವೆಲ್ಕಮ್ಮು ಕೊಡಾಯಿ ಬಾಯಿಂದ ಕಂತಮ್ಮು ಕಾವೇರಿಯು ಜನಿಸುವ ತಲಕಾವೇರಿಯ ಸುತ್ತಮುತ್ತ ಹೇರಳ ಮಳೆಯಾಗುತ್ತದೆ. ಕೊಡಗು ಜಿಲ್ಲೆಯಲ್ಲಿ ಇಲ್ಲಿಯ ಮಳೆಯ ಪ್ರಮಾಣ ಹೆಚ್ಚು. ಕಾವೇರಿ ಹುಟ್ಟುವ ಜಾಗದಿಂದ ಹಿಡಿದು ನೂರಾರು ಕಿಲೋಮೀಟರ್ ವರೆಗೆ ಸಾಗುವ ದಾರಿಯುದ್ದಕ್ಕೂ ಅಸಂಖ್ಯಾತ ಜನರು ಕೃಷಿ ಆಶ್ರಯ ಪಡೆದು ಪುನೀತರಾಗಿದ್ದಾರೆ, ಪುಣ್ಯವಂತರಾಗಿದ್ದಾರೆ. ತಲಕಾವೇರಿಯಿಂದ ಪೂಂಪುಹಾರ್ ಎಂಬಲ್ಲಿಗೆ ಹರಿಯುವ ಕಾವೇರಿಯು ಸುಮಾರು 765 ಕಿಲೋಮೀಟರ್ ಹಾದಿಯನ್ನು ಕ್ರಮಿಸುತ್ತಾಳೆ ಎಂಬುದು ಉಲ್ಲೇಖವಾಗಿರುವ ಸಂಗತಿ. ಮುಂದಿನ ಗೀತೆ ಅವಳ ನೆರಳು ಚಿತ್ರದ್ದು. ಮೂಡಿ ಬರಲಿರುವ ಯುಗಳ ಸ್ವರಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರವು. ಸಾಹಿತ್ಯ ಆರ್ಎನ್ ಜಯಗೋಪಾಲ್, ರಾಗ ಸಂಯೋಜನೆ ಜಾಯ್ ರಾಜಾ. ಕಾವೇರಿ ತೀರದ ಮೇಲೆ ತಂಗಾಳಿ ಬೀಸಿದ ಹಾಗೆ, ಕಾವೇರಿ ತೀರದ ಮೇಲೆ ತಂಗಾಳಿ ಬೀಸಿದ ಹಾಗೆ, ಬಾಳಲ್ಲಿ ತಂದೆ ನೀನು ಹೊಸ ತಂಪನು, ಶ್ರೀಗಂಧ ಬಂಬೆಯಂತೆ ನರುಗಂಪನು, ಮುಂಜಾನೆ ಮಂಜಲಿ ನಿಂದು ಹೊಳೆವಂಥ ಕಿರಣದ ಹಾಗೆ, ಮುಂಜಾನೆ ಮಂಜಲಿ ನಿಂದು ಹೊಳೆವಂಥ ಕಿರಣದ ಹಾಗೆ, ಬಾಳಲ್ಲಿ ತಂದೆ ನೀನು ನವಚೇತನ, ಹೊಸ ಆಸೆ ನೂರು ತಂದ ಸವಿ ಬಂಧನಾ. ಕುಡಿಲೋಟದ ಹೂ ಬಾಣವ ನಾಟಿತು ನನ್ನೆದೆ. ಚೆನ್ನ ಚಿನ್ನ ಬಿಡಲಾರೆಂದು ನಿನ್ನ ಮೈಯೆಲ್ಲ ಮಿಂಚು ತಂದ ಸಿಹಿ ಚುಂಬನ ಕಾವೇರಿ ತೀರದ ಮೇಲೆ ತಂಗಾಳಿ ಬೀಸಿದ ಹಾಗೆ ಬಾಳಲ್ಲಿ ತಂದೆ ನೀನು ನವಚೇತನ ತಂದೆ ನೀನು ಹೊಸ ತಂಪನು. ಭಾಗಮಂಡಲದಿಂದ ಕಾವೇರಿ ಮುಂದೆ ಸಾಗಿ ಹರಿಶ್ಚಂದ್ರ ಗುಹ್ಯ ಕುಶಾಲನಗರ ರಾಮನಾಥಪುರವನ್ನ ಸೇರ್ತಾಳೆ. ಅಲ್ಲಿಂದ ಮುಂದೆ ಚುಂಚನಕಟ್ಟೆ ಕನ್ನಂಬಾಡಿ ಶ್ರೀರಂಗಪಟ್ಟಣ ಶಿವನ ಸಮುದ್ರ ಮೇಕೆದಾಟು ಊರುಗಳಿಗೆ ಹರಿದು ತಮಿಳುನಾಡನ್ನ ಪ್ರವೇಶ ಮಾಡ್ತಾಳೆ. ಕನ್ನಂಬಾಡಿಯಲ್ಲಿ ಕಾವೇರಿಗೆ ಅಡ್ಡಲಾಗಿ ಮೊದಲ ಭವ್ಯವಾದ ಅಣೆಕಟ್ಟನ್ನ ಕಟ್ಟಲಾಗಿದೆ. ಅದೇ ಕೃಷ್ಣರಾಜ ಜಲಾಶಯ, ಕಾವೇರಿಯ ಕೃಪಾಸಾಗರ. ಅಲ್ಲಿಂದ ಮುಂದೆ ಕಾವೇರಿ ಅಡ್ಡಲಾಗಿ ಕಾಣುವ ಇನ್ನೊಂದು ಭವ್ಯವಾದ ಅಣೆಕಟ್ಟು ಮೆಟ್ಟೂರಿನ ಅಣೆಕಟ್ಟು. ಅದರ ಫಲವಾಗಿ ರೂಪುಗೊಂಡಿರುವ ಸ್ಟ್ಯಾನ್ಲಿ ಜಲಾಶಯ ಕಾವೇರಿಯ ಅನುಗ್ರಹದ ಮತ್ತೊಂದು ಸಾಗರ. ಮೆಟ್ಟೂರಿನಿಂದ ಮುಂದೆ ಸಾಗಿದ ಕಾವೇರಿ ಕೋಡುಮುಡಿ ತಿರುಪಾರೈ ತುರೈಗಾಗಿ ಶ್ರೀರಂಗಂಗೆ ತಲುಪುತ್ತಾಳೆ. ಅಲ್ಲಿ ಅವಳ ನದಿಯ ಪಾತ್ರ ಬಹಳ ವಿಶಾಲ. ಕಾವೇರಿಯು ಅಲ್ಲಿಂದ ಇಬ್ಬಾಗವಾಗಿ ಮುಂದೆ ಸಾಗ್ತಾಳೆ. ಅವಳ ಒಂದು ಭಾಗಕ್ಕೆ ಕೊಲ್ಲಡಂ ಎಂಬ ಹೆಸರು ಇಡಲಾಗಿದೆ. ಇನ್ನೊಂದು ಕವಲಾಗಿ ಕಾವೇರಿ ಎಂದೇ ಮುಂದೆ ಸಾಗ್ತಾಳೆ. ಕಲ್ಲಣೆ ಕಾವೇರಿಗೆ ಅಡ್ಡಲಾಗಿ ಕರಿಕಾಲ ಚೋಳನ ಕಾಲದಲ್ಲಿ ಕಟ್ಟಿಸಿದ ಭವ್ಯ ಅಣೆಕಟ್ಟು ಕಲ್ಲಣೆಯಿಂದ ಮುಂದೆ ಕವಲೊಡೆದು ಸಾಗಿದಂತೆ ಕಾವೇರಿ ಇನ್ನೂ ಹಲವು ಕವಲುಗಳಾಗಿ ರೂಪ ತಳೆದು ತಂಜಾವೂರು ಜಿಲ್ಲೆಯಲ್ಲಿ ಹರಿದುಕೊಂಡು ಹೋಗ್ತಾಳೆ. ಕಲ್ಲಣೆ, ತಿರುವಾಯೂರು, ಕುಂಭಕೋಣಂ, ಗೋವಿಂದಪುರಂ, ಧರ್ಮಾಪುರಂ, ಮಾಯಾವರಂ ಮೊದಲಾದ ಪ್ರಸಿದ್ಧ ಸ್ಥಳಗಳನ್ನ ಹಾದು ಕಾವೇರಿ ಲವಲವಿಕೆಯಿಂದ ಮುಂದೆ ಸಾಗ್ತಾಳೆ. ಕೊನೆಗೆ ಕಾವೇರಿ ಪುಂಪೋಹಾರ್ ಎಂಬಲ್ಲಿ ಬಂಗಾಳ ಸಮುದ್ರದ ಒಡನೆ ಸಂಗಮವಾಗ್ತಾಳೆ. ಕೇಳಿ ಈಗ ನಾನು ನನ್ನ ಕನಸು ಚಿತ್ರದ ಗೀತೆ. ಮೂಡಿಬರಲಿರುವ ಯುಗಳ ಸ್ವರಗಳು ಶ್ರೇಯಾ ಘೋಷಾಲ್ ಮತ್ತು ಹೇಮಂತ್ ಕುಮಾರ್ ಅವರವು. ರಚನೆ ಮತ್ತು ಸ್ವರಕಲ್ಪನೆ ಹಂಸಲೇಖ. ಬಳುಕ್ತಳಮ್ಮ ನಮ್ ಕಾವೇರಿ, ಇತ್ತ ಕಡೆ ಹೋದ ಕಡೆ ಬೆಳೆಸು ಪಚ್ಚೆ ಪಚ್ಚೆ ಪೈರಿನ ಸೊಗಸು, ಇತ್ತ ಕಡೆ ಹೋದ ಕಡೆ ಬೆಳೆಸು ಪಚ್ಚೆ ಪಚ್ಚೆ ಪೈರಿನ ಸೊಗಸು. ನಿಲುಕ್ತ ಹಾಗೆ ಸೋಣಿಯೇ ಸೊಗಸು ಜನಮನ ಬೆರೆಸು ಮನಸ್ಸು ಸಕ್ಕರೆ ನಾಡಿನ ತಿನಿಸು ಕೇಳಿಗರೆ. ಬರುವ 17ನೇ ತಾರೀಕು ರಾತ್ರಿ 7:21 ಕಾವೇರಿಯ ತೀರ್ಥೋದ್ಭವವು ಘಟಿಸಲಿದೆ. ಕೊರೋನಾದ ಹಿನ್ನೆಲೆಯಲ್ಲಿ 3 ವರ್ಷಗಳ ಕಾಲ ಅಷ್ಟೊಂದು ಸಂಭ್ರಮದಿಂದ ಕಾರ್ಯಕ್ರಮ ಜರುಗಲಿಲ್ಲ. ಹೋದ ವರ್ಷವೂ ಒಂದು ರೀತಿಯಲ್ಲಿ ಇಕ್ಕಟ್ಟು ಬಿಕ್ಕಟ್ಟಿನಲ್ಲೇ ಜರುಗಿತು. ಈ ವರ್ಷ ಮುಕ್ತವಾಗಿದೆ. ಜನರು ಸಂತೋಷ ಸಂಭ್ರಮದ ಸಂದರ್ಭಕ್ಕಾಗಿ ಕಾಯ್ತಿದ್ದಾರೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಇಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಭಾರತ ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮ ಸಂಜೆ 5:30. ಇದರಲ್ಲಿ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಏಲಕ್ಕಿ ಬೇಸಾಯ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರಿಂದ ಸಲಹೆಗಳನ್ನು ಕೇಳಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಶ್ರೋತೃಳೆ, ನಿಂಗೆ ಕೆಲ ಗೊತ್ತುಳನಕ್ಕೆ ವಾರೋದಿ ನಾರಾಚೆ ಪಲಕ 9 ಪಿಂಜ ಬ್ಯಾಳಾಚೆ ವೈಪತ 5 ಪ್ರಸಾರ ಆಯ್ನುಂಡು ಕೊಡವಸಿರಿ ಕಾರ್ಯಕ್ರಮ. ಇಂಜೆ ಮಿಂಜಕ್ ನಾರಾಚರ ಕೊಡವಸಿರಿಲಿ ಬೋಜಿ ಬದುಕರ ಬಂಬಂಗ ನೇಚಿತು ಪೆರ್ಮೆಲು ಪೊಲಂದು ಬೋಜಿ ಬಾಳು ಕಟ್ಟಿಯಂಡ ಸಾಧಕಂಗಡ ಕೂಡ ನಡ್ತನ ತಕ್ಕಬಾಕಿನ ಕೋಪಿರ ಕಳಿ ವಾರೋದಿ ನಾರಾಚು ಪಲಕ 9 ಕೊಡವ ಸಿರಿಲು ಬೋಜಿ ಬದುಕರ ಬಂಬಂಗ ಮಾಲ. ಕೇಳಿ, ಈ ಮಾಲಿಕೆಯ ಮೊದಲ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9. ನಾಳೆ ಬುಟ್ಟೋಳಣ್ಣ ಮಿಟ್ಟು ಚಂಗಪ್ಪ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಕೊಡವ ಸಿರಿ ನಾಳೆ ಬೆಳಿಗ್ಗೆ 9. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೂಡುಮಂಗಳೂರು ಪಂಚಾಯಿತಿ ವ್ಯಾಪ್ತಿನ ಹಾರಂಗಿ ಸಾಕಾನೆಗಳ ಹೊಸ ಶಿಬಿರ ಇಂದು ಲೋಕಾರ್ಪಣೆ ಆಯ್ತು. ದುಬಾರಿ ಶಿಬಿರಲ್ಲಿ ಸಾಕಾನೆಗಳ ಸಂಖ್ಯೆ ಜಾಸ್ತಿ ಆಗ್ತಿರುವ ಕಾರಣ ಒತ್ತಡ ಹಂಗೆ ನಿರ್ವಹಣೆ ಸಮಸ್ಯೆಯಿಂದ ಈ ಹೊಸ ಶಿಬಿರನ ಶುರು ಮಾಡಲಾಗಿತ್ತು. ದುಬಾರಿಯಲ್ಲಿ ಒಟ್ಟು 32 ಸಾಕಾನೆಗೆ ಹುಟ್ಟು ಇಲ್ಲಿಂದ 15 ಸಾಕಾನೆಗಳನ್ನು ಹಾರಂಗಿಗೆ ಸ್ಥಳಾಂತರಿಸಿಕೆ ಯೋಜನೆ ರೂಪಿಸಲಾಗಿತ್ತು. ಮಡಿಕೇರಿ ತಾಲೂಕು ಸವಿತಾ ಸಮಾಜ, ಎಸ್ಎಸ್ ಆಸ್ಪತ್ರೆ, ಆರ್ಕೆ ಲ್ಯಾಬ್, ಗುಡುಕುಟಲಿ, ಪುಕ್ಕಟ್ಟೆ ಆರೋಗ್ಯ ತಪಾಸಣಾ ಶಿಬಿರ 11 ಹೊತ್ತರೆ 9:00 ಮಹದೇವಪೇಟೆನ ಎಸ್ಎಸ್ ಆಸ್ಪತ್ರೆನ ಆವರಣದಲ್ಲಿ ನಡೆದಿದೆ. ವಿರಾಜಪೇಟೆಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 10 ಮತ್ತು 11 ವೈದ್ಯರು ಇರುದಲೆ ರೊಟೀನ್ ಔಷಧಿಗಳನ್ನು ವಿತರಿಸಲಾದ ತಿಳಿ ಪಾಲಿಕ್ಲಿನಿಕ್ನ ಅಧಿಕಾರಿಯು ತಿಳಿಸೋಳು. ಪೊನ್ನಂಪೇಟೆನ ಕುಂದ ರೋಡ್ಲಿ ಇರುವ ದಿವ್ಯಾಂಗನ ಒಕ್ಕೂಟದ ಮಾಸಿಕ ಸಭೆ ಇಂದು ಹುದಿಕೇರಿ ಕೊಡವ ಸಮಾಜದಲ್ಲಿ ನಡೆದು ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ವಿಶೇಷ ಚೇತನಕ್ಕೆ ಏಕೆ ಪೊನ್ನಮ್ಮ ದತ್ತಿ ಮತ್ತು ಶೈಕ್ಷಣಿಕ ಟ್ರಸ್ಟ್ ಕಡೆಯಿಂದ ಆಹಾರ ಕಿಟ್ ಮತ್ತು ಕಂಪ್ಯೂಟರ್ ಹಾಗೆ ಕಂಪ್ಯೂಟರ್ ಪ್ರಿಂಟರ್ಗಳನ್ನು ವಿತರಣೆ ಮಾಡಲಾಯಿತು. ಪ್ರಸಕ್ತ ಸಾಲಿ ಸೆಪ್ಟೆಂಬರ್ 2022 ಅಂತ್ಯದವರೆಗೆ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಸಭೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ 10:00 ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಂತೆ ಜಿಲ್ಲಾ ಪಂಚಾಯಿತಿ ಸಿಒ ಬನ್ವರ್ ಸಿಂಗ್ ಮೀನಾವು ತಿಳಿಸಲು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕೊಡಗು ಜಿಲ್ಲೆ ಪ್ರಾಣಿದಯ ಸಂಘ ಇವರ ಕುಡುಕೂಟಲಿ ಸರ್ಕಾರಿ ಜಿಲ್ಲಾ ಗೋಶಾಲೆನ ಉದ್ಘಾಟನಾ ಕಾರ್ಯಕ್ರಮ 10 ಹೊತ್ತಾರೆ 9:00 ಮಡಿಕೇರಿ ಹತ್ತಿರದ ಕೆ ನಿಡುಗಡೆ ಗ್ರಾಮದಲ್ಲಿ ನಡೆದಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಹಂಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನ ಕೂಡುಕುಟ್ಟಲಿ ನಾಳೆ ಹೊತ್ತರೆ 10:00 ಮಡಿಕೇರಿ ಪೇಟೆನ ಕಾವೇರಿ ಕಲಾಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರ ನಡೆದಿದೆ. 17 7:21 ನಡೆಯುವ ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವದ ಜಾತ್ರಾ ಸಿದ್ದತೆಗಳ ಬಗ್ಗೆ ಚರ್ಚಿಸಿಕೆ 11 ಹೊತ್ತರೆ 11:00 ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಶ್ರೀ ಬಗಂಡೇಶ್ವರ ದೇವಸ್ಥಾನದ ಹತ್ತಿರದ ಮುಡಿಶೆಡ್ ಕಟ್ಟರಲ್ಲಿ ಪೂರ್ವಭಾವಿ ಸಭೆ ಏರ್ಪಾಡಾಗಿತ್ತು. ಪ್ರಸಕ್ತ ಸಾಲಿ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಕಡೆಯಿಂದ ವಿಜ್ಞಾನ ಪದವಿ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಎಸ್ಕೆ ಶಿವಕುಮಾರ್ ಪ್ರಶಸ್ತಿ, ವಿಜ್ಞಾನ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪ್ರೊಫೆಸರ್ ಯು ಆರ್ ರಾವ್ ಪ್ರಶಸ್ತಿ, ಜನಸಾಮಾನ್ಯರಿಗೆ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ಪ್ರಶಸ್ತಿಗೆ ಅರ್ಜಿನ ಕರ್ದೋಳು. ಅರ್ಜಿ ಹಾಕಿಕೆ ಆಖರಿ ದಿನ 31 11 ಕೆವಿ ಫೀಡರ್ಗಳಾದ ಮಡಿಕೇರಿ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಹೋಗುವ ಭಾಗಮಂಡಲ, ಪೊನ್ನಂಪೇಟೆನ ಹಾತೂರು, ವಿರಾಜಪೇಟೆನ ಚಂಬೆಬೆಳ್ಳೂರು, ಸೋಮಾರ್ಪೇಟೆನ ಅಬ್ಬೂರ್ಕಟ್ಟೆ, ಕುಶಾಲನಗರದ ಭುವನಗಿರಿ ಫೀಡರ್ಲಿ ರಿಪೇರಿ ಕೆಲಸ ಇರದಂತ 11 ಹೊತ್ತಾರೆ 9 ಹಿಂಬತ್ತು 5 ವಿದ್ಯುತ್ ಸರಬರಾಜು ಇರದಿಲ್ಲ. ಆದ್ದರಿಂದ ಅಪ್ಪಂಗಳ, ಬೆಟ್ಟಿಗೇರಿ, ಕಾರ್ಗುಂದ, ಚೀರಂಬಾಣೆ, ಭಾಗಮಂಡಲ, ಕುಂದ, ಕಳತ್ಮಾಡು, ಕೈಕೇರಿ, ಚಂಬೆಬೆಳ್ಳೂರು, ಒಂಟಿಯಂಗಡಿ, ದೇವಣಗಿರಿ, ಹಾಲುಗುಂದ, ಅಬ್ಬೂರ್ಕಟ್ಟೆ, ಮೋರಿಕಲ್ಲು, ಮಸಗೋಡು, ನೇರುಗಳಲ್ಲಿ, ಭುವನಗಿರಿ, ಹಾರಂಗಿ, ಸೀಗೆಹೊಸೂರು, ಮದ್ಲಾಪುರ, ಹಾಗೆ ಸುತ್ತಮುತ್ತಲ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಇರುತ್ತಲೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಇಲಾಖೆನ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಪೊನ್ನಂಪೇಟೆ ನಾಗರಿಕ ವೇದಿಕೆ ಕಡೆಯಿಂದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಅಮೃತ ಭಾರತಿಗೆ ಕನ್ನಡದ ಆರತಿ. ಪೊನ್ನಂಪೇಟೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿ ಹುತಾತ್ಮರಾಗಿರುವ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರರ ನೆನಪಿಗಾಗಿ ಸ್ಮಾರಕ ಭವನ ಮತ್ತು ಉದ್ಯಾನವನ ನಿರ್ಮಿಸುವ ಬಗ್ಗೆ ಪೂರ್ವಭಾವಿ ಸಾರ್ವಜನಿಕ ಸಭೆ 11 ಪೊನ್ನಂಪೇಟೆನ ಕೊಡವ ಸಮಾಜದ ಸಭಾಮಂಡಳಿ ಶಾಸಕರಾದ ಕೆಜಿ ಬೋಪಯ್ಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 10-15 ವೈದ್ಯರು ಲಭ್ಯ ಇರದಿಲ್ಲ. ರೆಫರಲ್ ಅವಶ್ಯಕತೆ ಇದ್ದರೆ ವಿರಾಜಪೇಟೆನ ಪಾಲಿಕ್ಲಿನಿಕ್ಗೆ ಹೋಗಿ ತಕ್ಕಣಕ್ಕೆ ತೆರಳಿ ಮಡಿಕೇರಿನ ಇಸಿಎಚ್ಎಸ್ ಪ್ರಕಟಣೆ ತಿಳಿಸಲು. ಜಿಲ್ಲಾಧಿಕಾರಿಯವರ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ 15 ಸೋಮರಪೇಟೆ ತಾಲೂಕಿನ ಶಾಂತಳ್ಳಿ ಹೋಬಳಿನ ಕೊತ್ತನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಜಿಲ್ಲಾ ಮಟ್ಟದ ಅಧಿಕಾರಿಗ ಭಾಗವಹಿಸಲಿದ್ದು ಸಾರ್ವಜನಿಕರು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಿಸಿದಂತೆ 11 ನಾಡೆ ಕಚೇರಿ ಇಲ್ಲರ್ ತಾಲೂಕು ಕಚೇರಿಗೆ ತಮ್ಮ ದೂರು ಅರ್ಜಿಗಳನ್ನು ಸಲ್ಲಿಸಕ್ಕು. ಕಾರ್ಮಿಕ ಇಲಾಖೆನ ಕರ್ನಾಟಕ ರಾಜ್ಯ ನೋಂದಾಯಿತ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿಸಿಕೊಂಡಿರುವ ಫಲಾನುಭವಿಗಳಿಗೆ ಪುಕ್ಕಟೆ ಬಸ್ ಪಾಸ್ ಒದಗಿಸಲಾಗಿದೆ. ಈ ಮಂಡಳಿಯಲ್ಲಿ ಈಗಾಗಲೇ ನೋಂದಾಯಿಸಿಕೊಂಡಿರುವ ಫಲಾನುಭವಿಗ ತಮ್ಮ ವಾಸ ಜಾಗಕ್ಕೆ ಹತ್ತಿರ ಇರುವ ಕರ್ನಾಟಕ ಗ್ರಾಮ ಸೇವಾ ಸೆಂಟರ್ಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಹಾಕಕ್ಕು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಗಳಿಂದ ಪ್ರಸಕ್ತ ಸಾಲಿ ಬೀದಿ ನಾಟಕ ಮತ್ತು ಜಾನಪದ ಕಲಾ ತಂಡಗಳಿಂದ ಅರ್ಜಿನ ಕರ್ದಳು. ಅರ್ಜಿ ಹಾಕಿಕೆ 13 ಆಖರಿ ದಿನ. ಜಾಸ್ತಿ ಮಾಹಿತಿ ಬೇಕರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸಕ್ಕು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಕೊಡಗ ಸಮಾಜ ಮೂರ್ನಾಡ್ ಇದರಿಂದ ಆದ್ರಲ್ಲಿ ನಾಳೆ ನಾರಾಜ ಕೈಲ್ಪೋದು ಒತ್ತೂರ್ಮೆ ಕೂಟ ನಡಪ. ಇದರಿಂದ ಮಾರಿಪದ ನಾಳೆ ಪೊಲಾಕ 8:30 ಆಯುಧ ಪೂಜೆ, 9:00 ಶಾಸಕ ಶ್ರೀ ಮಂಡೆಪಂಡ ಅಪ್ಪಚುರಂಜನ್ ಐಂಗಳುಂಡು ತಡೆಗೋಡೆ ಉದ್ಘಾಟನೆ, ಪಿಂಜ ಕಾರ್ಯಕ್ರಮ ಉದ್ಘಾಟನೆ, ಫಲತರ ಪೈಪೋಟಿ, ಅಲ್ಲಿಂಜ 12:00 ಸಭಾ ಕಾರ್ಯಕ್ರಮ, ಸನ್ಮಾನ, ಶಿಕ್ಷಣ ಕ್ಷೇತ್ರದ ಏರ ಸಾಧನೆ ಮಾಡಿದ ಮಕ್ಕಳ ದತ್ತಿನಿಧಿ ಇನ್ನೊಂಬಳುವ ಕಾರ್ಯಕ್ರಮ ನಡಪ. ಸಮಾರೋಪ ಸಮಾರಂಭದ ವಿಧಾನ ಪರಿಷತ್ ಸದಸ್ಯ ನಾನು ಶ್ರೀ ಮಂಡೆಪಂಡ ಸುಜಾ ಕುಶಾಲಪ್ಪ ಹಿಂಗ ಬಿಂದುವಾಯಿತು ಅಪ್ಪ. ಸಮಾಜದ ಅಧ್ಯಕ್ಷ ನೆರವಂಡ ಅನುಪುತ್ತಯ್ಯ ಇಂದು ಕೊರವ ಕಾರ್ಯಕ್ರಮ ನಡಪ ಕಾರ್ಬಾರ್ಲು ಸಮಾಜದ ಸದಸ್ಯ ಏರ ಸಂಖ್ಯೆ ಬಂದಿದ್ದು ಕೂಡಿಯಾರನೊಂದು ಕೊಡವ ಸಮಾಜ ಮೂರ್ನಾಡ್ ಇದರ ಆಡಳಿತ ಮಂಡಳಿ ಕಟ್ಟಡಿತು. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಟೂತಾಸೆಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಎಂಬಡಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಮೂರ್ನಾಡು ಇವರ ವತಿಯಿಂದ ಮೂರ್ನಾಡು ಎಜುಕೇಶನ್ ಸೊಸೈಟಿಯ ಲಾಲು ಮುದ್ದಯ್ಯ ಸ್ಟೇಡಿಯಂನಲ್ಲಿ ಇದೆ 2022 ನವೆಂಬರ್ 17 ಕೊಡಗಿನಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ 2022 ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಈ ಜಿಲ್ಲಾ ಮಟ್ಟದ ಕೊಡಗು ಗ್ರಾಮಾಂತರ ಹಿಂದೂ ಹಾಕಿ ಕಪ್ ಪಂದ್ಯಾವಳಿಯಲ್ಲಿ ಒಂದು ಗ್ರಾಮದಿಂದ 2 ತಂಡಗಳು ಭಾಗವಹಿಸಬಹುದಾಗಿದ್ದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರತಿನಿಧಿಸಿರುವ ಕೊಡಗಿನ ಹಾಕಿ ಆಟಗಾರರು ಆಯಾ ಗ್ರಾಮದ ತಂಡದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ವಿಜೇತರಾದವರಿಗೆ ಫಸ್ಟ್ ಪ್ರೈಸ್ 15,000 ಹಾಗೂ ಟ್ರೋಫಿ, ಸೆಕೆಂಡ್ ಪ್ರೈಸ್ 50,000 ಹಾಗೂ ಟ್ರೋಫಿ, ಥರ್ಡ್ ಪ್ರೈಸ್ 20,000 ಹಾಗೂ ಟ್ರೋಫಿ, ಫೋರ್ತ್ ಪ್ರೈಸ್ 20,000 ಹಾಗೂ ಟ್ರೋಫಿ. ತಂಡದ ನೋಂದಣಿ ಶುಲ್ಕ 5,000 ರೂಪಾಯಿ. ನೋಂದಣಿಗಾಗಿ ಸಂಪರ್ಕಿಸಿ ರಾಣಿ ಎಂಟರ್ಪ್ರೈಸಸ್ ಮೂರ್ನಾಡು, ವರಲಕ್ಷ್ಮಿ ಟ್ರೇಡರ್ ಸೋಮವಾರಪೇಟೆ, ಕಾಮಧೇನು ಸೂಪರ್ ಮಾರ್ಕೆಟ್ ಗೋಣಿಕೊಪ್ಪ ಹಾಗೂ ಹುದಿಕೇರಿ, ಸೆಂಟಿಮೆಂಟ್ಸ್ ಗೋಣಿಕೊಪ್ಪಲು, ಸಿಪಿಪಿ ಪ್ರಾವಿಷನ್ ಸ್ಟೋರ್ ನಾಪೊಕ್ಲು, ಮೋಹನ್ ಸರ್ವಿಸ್ ಸ್ಟೇಷನ್ ವಿರಾಜಪೇಟೆ. ಕುಶಾಲನಗರದ ಗೌಡ ಸಮಾಜದ 2021-22 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ಅಕ್ಟೋಬರ್ 9 ಭಾನುವಾರ ಪೂರ್ವಾಹ್ನ 10:00 ಕುಶಾಲನಗರದ ಗೌಡ ಸಮಾಜ ಕಲ್ಯಾಣ ಮಂಟಪದಲ್ಲಿ ಅಧ್ಯಕ್ಷರಾದ ಕೂರಣ್ಣ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಮಾಜದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಗೌಡ ಸಮಾಜ ಕುಶಾಲನಗರ ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಅಖಿಲ ಅಮ್ಮ ಕೊಡವ ವಿದ್ಯಾಭಿವೃದ್ಧಿ ಸಂಘತ್ರ ಕಾಲ್ತ್ರ ಮಹಾಸಭೆ ಪಿಂಜ ಜನಾಂಗತ್ರ ಓದುವ ಮಕ್ಕಕ್ಕ ಪುರುಡುಪಣ ಕೊಡುಪ ಕಾರ್ಬಾರ್ ಇದೇ ನಾಳಾಂಕೆ ಒಂಬದಂಗ್ ನಾರಾಚ ಪಲಾಕ ಗುಣಿಕೊಪತ್ಲುಳ್ಳ ಅಖಿಲ ಅಮ್ಮ ಕೊಡವ ಸಮಾಜತ್ರ ಕಟ್ಟಡದ ಶ್ರೀ ನಾಳಿಯಮ್ಮಂಡ ಉಮೇಶ್ ಕೆಚಮಯ್ಯ ಅಂಡ್ ಅಧ್ಯಕ್ಷತೆಯಲ್ಲಿ ನಡಪ. ಜನಾಂಗ ಬಾಂಧವೆಲ್ಲ ಸಮಯಕ್ಕೆ ಸರಿಯಾಯಿತು ಬಂತ್ ಸಾಕಾರ ತರನುಂದ್ ಸಂಘತ್ರ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಂಡಿತ್. ಹಾಲುಗುಂದ ಗ್ರಾಮದ ಪೊಟ್ಟಂಡ ಕುಟುಂಬಸ್ಥರ ಐಮನೆಗೆ ಹೋಗುವ ಕಾಂಕ್ರೀಟ್ ರಸ್ತೆ ಕೆಲಸಕ್ಕೆ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ಅನುದಾನ ಒದಗಿಸಿಕೊಟ್ಟಿರುವ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಕೆಜಿ ಬೋಪಯ್ಯ ಅವರಿಗೆ ಧನ್ಯವಾದ ಅರ್ಪಿಸುತ್ತಿದ್ದಾರೆ ಹಾಲುಗುಂದ ಗ್ರಾಮದ ಪೊಟ್ಟಂಡ ಕುಟುಂಬಸ್ಥರು. ಕುಶಾಲನಗರದ ಪ್ರತಿಷ್ಠಿತ ಜೀವಿತ ಡಯಾಗ್ನೋಸ್ಟಿಕ್ ಲ್ಯಾಬ್ 8 ವರ್ಷ ಪೂರೈಸಿದ ಹಾಗೂ ಹೊಸದಾಗಿ ಥೈರಾಯ್ಡ್ ಮಿಷಿನ್ ಅಳವಡಿಸಿದ ಪ್ರಯುಕ್ತ 3,000 ರೂಪಾಯಿ ಮೊತ್ತದ ರಕ್ತ ಪರೀಕ್ಷೆಗಳನ್ನ ಇದೀಗ ಕೇವಲ 1,000 ರೂಪಾಯಿಗೆ ಮೆಗಾ ಆಫರ್ನಲ್ಲಿ ಟೆಸ್ಟ್ ಮಾಡಿಕೊಡಲಾಗುವುದು. ಈ ಕೊಡುಗೆ ಇದೇ ಅಕ್ಟೋಬರ್ 8ರ ಶನಿವಾರ ಹಾಗೂ 9ರ ಭಾನುವಾರ ಬೆಳಿಗ್ಗೆ 6ರಿಂದ ರಾತ್ರಿ 8 ಗಂಟೆಯವರೆಗೆ ಲಭ್ಯ. ಹೆಚ್ಚಿನ ಮಾಹಿತಿಗೆ ಕಾಲ್ ಮಾಡಿ 9739199585. ಶ್ರೋತೃಳೆ ನಿಂಗೆ ಕೆಲ ಗೊತ್ತೊಳನಕ್ಕೆ ವಾರೋದಿ ನಾರಾಚೆ ಪಲಕ 9 ಗಂಟೆಕ್ ಪಿಂಜ ಬ್ಯಾಳಾಚ ವೈಪತ 5 ಗಂಟೆಕ್ ಪ್ರಸಾರ ಆಯ್ನುಂಡ್ ಕೊಡವಸಿರಿ ಕಾರ್ಯಕ್ರಮ. ಇಂಜ ಮಿಂಜಕ್ ನಾರಾಚರ ಕೊಡವಸಿರಿಲಿ ಬೋಜಿ ಬದುಕರ ಬಂಬಂಗ ನೇಚಿತ್ ಪೆರ್ಮೆಲ್ ಪೊಲಂದು ಬೋಜಿ ಬಾಳ ಕಟ್ಟಿಯಂಡ ಸಾಧಕಂಗಡ ಕೂಡ ನಡ್ತನ ತಕ್ಕ ಬಾಕಿನ ಕೋಪಿರ ಕಳಿ ವಾರೋದಿ ನಾರಾಚ ಪಲಕ 9 ಗಂಟೆಕ್ ಕೊಡವ ಸಿರಿಲು ಬೋಜಿ ಬದುಕರ ಬಂಬಂಗ ಮಾಲೆ. ಶ್ರೋತೃಗಳೇ ಕೇಳಿ ಈ ಮಾಲಿಕೆಯ ಮೊದಲ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9 ಗಂಟೆಗೆ. ನಾಳೆ ಬೊಟ್ಟೋಲುಂಡ ಮಿಟ್ಟು ಚಂಗಪ್ಪ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಕೊಡವ ಸಿರಿ ನಾಳೆ ಬೆಳಿಗ್ಗೆ 9 ಗಂಟೆಗೆ. ನಾಳೆ ಸಂಜೆ 5:20 ಅರೆಭಾಷೆ ಐಸಿರಿ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಶಿಕ್ಷಕಿ ಪುದಿಯನೆರವನ ರೇವತಿ ರಮೇಶ್ ಅವರೊಂದಿಗೆ ಸಂದರ್ಶನವಿದೆ. 5:30 ಕೃಷಿ ರಂಗದಲ್ಲಿ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಏಲಕ್ಕಿ ಬೇಸಾಯ ಕುರಿತು ಡಾ ಎಸ್ಜೆ ಅಂಕೇಗೌಡ ಅವರಿಂದ ಸಲಹೆಗಳು. ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಕೊಡಗು ಜಿಲ್ಲೆ. 6:50 ಬೆಳೆ ಉತ್ಪಾದನೆಯಲ್ಲಿ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. 9:00 ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಸರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ರುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕೂಡುಮಂಗಳೂರು ಪಂಚಾಯಿತಿ ವ್ಯಾಪ್ತಿರ ಹಾರಂಗಿಲ್ ಚಾಕಾನೇಡ ಪುದಿಯ ಶಿಬಿರತನ ಶಾಸಕ ಮಂಡೆಪಂಡ ಅಪ್ಪಚ್ಚುರಂಜನ್ ಇಂದು ಉದ್ಘಾಟನೆ ಮಾಡಿಚಿ. ದುಬಾರಿ ಶಿಬಿರತ್ ಚಾಕಾನೇಡ ಕಣಕ್ ಅಧ್ಯಯನ ಕಾರಣ ಆಯಂಡುಳ್ಳ ಒತ್ತಡ ಪಿಂಜ ನಿರ್ವಹಣೆ ಸಮಸ್ಯೆನ ಕಮ್ಮಿ ಮಾಡುವ ಕಾಯ್ತು. ಹಾರಂಗಿ ಜಲಕ್ಷೇತ್ರ ಪಕ್ಕ ಉಳ್ಳ ಅರಣ್ಯ ಇಲಾಖೆರ 10 ಎಕರೆ ಪ್ರದೇಶತ್ ಸರ್ಕಾರದ 50 ಲಕ್ಷ ರೂಪಾಯಿ ಅನುದಾನತ್ ಪುದಿಯ ಶಿಬಿರತ್ನ ಶುರು ಮಾಡಿತು. ಕೂಟಕ್ ಪುದಿಯ ಚಾಕಾನೆ ಶಿಬಿರತ್ರ ಪಕ್ಕ ಮಾಡಿನ ಟ್ರೀ ಪಾರ್ಕನ್ನು ಕೂಡಿ ಈ ಸಂದರ್ಭ ಲೋಕಾರ್ಪಣೆ ಮಾಡಿಚಿ. ದುಬಾರಿಲು ಉಳ್ಳ ಒಟ್ಟು 30 ದಂಡ ಚಾಕಾನೇಡ ಕೂಟ್ 15 ಚಾಕಾನೇಳ ಹಾರಂಗಿಕ ಜಾಗ ಮಾತುವಕ್ಕೆ ಯೋಜನೆ ತಯಾರು ಮಾಡನ ಪೋಲೆ ಇದೀಕ 5 ಆನೆಯಳ ಪುದಿಯ ಶಿಬಿರಕ್ಕೆ ಮಾತಿತ್ತು. ದುಬಾರೆ ಪಿಂಜ ಮತ್ತಿಗೋಡ ಚಾಕಾನೆ ಶಿಬಿರತ್ರ ಕೂಟಕ್ಕೆ ಇದೀಕ ಹಾರಂಗಿ ಶಿಬಿರವೂ ಕೂಡಿ ಒಟ್ಟು 3 ಚಾಕಾನೆ ಶಿಬಿರ ಜಿಲ್ಲೆಲು ಉಂಡು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಿಂಜ ಪರಿಶಿಷ್ಟ ವರ್ಗ ಕಾರಡ ಕಲ್ಯಾಣ ಇಲಾಖೆರ ಕೂಟಾದ ನೆಲ ಮಹರ್ಷಿ ವಾಲ್ಮೀಕಿ ಜಯಂತಿನ ನಾಳೆ ಪಲಕ 10:30 ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದ ಕೈಪ. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಪಶುಪಾಲನಾ ಪಿಂಜ ಪಶುವೈದ್ಯಕೀಯ ಸೇವಾ ಇಲಾಖೆ ಪಿಂಜ ಕೊಡಗು ಜಿಲ್ಲಾ ಪ್ರಾಣಿದಯಾ ಸಂಘತ್ರ ಕೂಡು ಕೂಟತ್ ಸರ್ಕಾರಿ ಜಿಲ್ಲಾ ಗೋಶಾಲೆನ ಇದೇ ಪತ್ತಾಂಗ ಪಲಕ 9:30 ಮಡಿಕೇರಿ ಪಕ್ಕತ್ರ ಕೆ ನಿಡುಗಣೆ ಗ್ರಾಮತ್ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಬಿಸಿ ನಾಗೇಶ್ ಉದ್ಘಾಟನೆ ಮಾಡುವ. ದಂಡಾರ್ಥ 20 ದಂಡ 23ನೇ ಸಾಲಕ್ಕೆ ಒತ್ತನಕ್ಕೆ ಸೆಪ್ಟೆಂಬರ್ 1ಕ್ಕೆ ತಿನ್ನರ ಕರ್ನಾಟಕ ಅಭಿವೃದ್ಧಿರ 20 ಅಂಶತ್ರ ಕಾರ್ಯಕ್ರಮ ಕೂಡನಕ್ಕೆ ಜಿಲ್ಲಾ ಮಟ್ಟತ್ರ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವಗಳನ್ನ ಬಿಸಿ ನಾಗೇಶ್ ಎಂಡ ಕೊರುವ ಕಾರ್ಯಕ್ಕೆ ಇದೇ ಪತ್ತಾಂಗ ಪಲಕ 11 ಗಂಟೆ